ಬೆಳಗಾವಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣಾ ಫಲಿತಾಂಶ ಪ್ರಕಟ. ಸ್ಮಾರ್ಟ್ ಸಿಟಿ ಯೋಜನೆ ಕಾಲಮಿತಿಯೊಳಗೆ ಕಾಮಗಾರಿ ಪೂರ್ಣ, ಸಚಿವ ಶಂಕರ ಪಾಟೀಲ ಮುನೇನಕೊಪ್ಪ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾಷ್ಟೀಯ ಶಿಕ್ಷಣ ನೀತಿ ಜಾರಿ, ಸಚಿವ ಬಿಸಿ ನಾಗೇಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವಿಜಯಪುರ, ಸಮಯ 6:51. ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ, ಇಂಡಿ ತಾಲೂಕಿನ ಲಚ್ಚಣ ಗ್ರಾಮದ ಕೃಷಿ ಅನುಭವಿ ಶಂಕರಪ್ಪ ಬಿ ಬಿರಾದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನವೀನ್ ಕುಮಾರ್ ಕದ್ರಿ. ರೈತ ಬಾಂಧವರೇ ನಮಸ್ಕಾರ. ಇಂಡಿ ತಾಲೂಕಿನ ಲಚ್ಚಣ್ಯ ಇಲ್ಲಿಯ ಪ್ರಗತಿಪರ ರೈತರಾದ ಶಂಕರಪ್ಪ ಬಿ ಬಿರಾದಾರ್ ನನ್ನ ಜೊತೆಯಲ್ಲಿದ್ದಾರೆ. ಅವರು ತಮ್ಮ ಕೃಷಿ ಚಟುವಟಿಕೆ ಮತ್ತು ಕೃಷಿ ಅನುಭವದ ಬಗ್ಗೆ ನಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕಿದ್ದಾರೆ. ಶಂಕರಪ್ಪ ಬಿ ಬಿರಾದಾರ್ ಅವರೇ ನಮಸ್ಕಾರ, ಮತ್ತು ಈ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ಶಂಕರಪ್ಪ ಬಿ ಬಿರಾದಾರ್ ಅವರೇ, ನೀವು ಏನೆಲ್ಲ ಕೃಷಿ ಚಟುವಟಿಕೆಯಲ್ಲಿ ಇಲ್ಲಿ ತೊಡಗಿಸಿಕೊಂಡಿದ್ದೀರಿ, ಏನೆಲ್ಲ ಬೆಳೆಸ್ತಾ ಇದ್ದೀರಿ ನೀವು? ನಾವು ಕಬ್ಬಿಗೆ ಇಳುವರಿ ಎಂದು ಕಾಂತ ಹಾಕ್ತೇವೆ ರೀ, ಗೊಬ್ಬರ ಹಾಕಿ ಮತ್ತು ಉಳುಮೆ ನೇಗಿಲು ಹೊಡೆದು ಬೋದ್ ಬಿಟ್ಟು ಅವಕ್ಕೆ ಉಳುಮೆ ಮಾಡಿ ಅಲ್ಲಿಂದ ಬೋದ್ ಬಿಟ್ಟು ಅಲ್ಲಿಂದ ಕಬ್ಬು ಹಚ್ತೇವೆ ರೀ. ಹಚ್ಚಿಗೆ ಎಕರೆಗೆ ಇಷ್ಟು ಟನ್ನ 50-60 ಟನ್ಗಟ್ಟಲೆ ನಾವು ಕಬ್ಬಿನ ಬೇಸಾಯ ಬೆಳಿತೇವೆ ರೀ. ಅದಕ್ಕೆ ಔಷಧ ಎಲ್ಲ ಸಿಂಪಡಿಸ್ತೇವೆ ರೀ ಕಬ್ಬಿಗೆ ರೀ. ಎಕರೆಗೆ 50-60 ಟನ್ನಷ್ಟು ಉತ್ಪನ್ನ ತೆಗಿತೇವೆ ರೀ ನಾವು. ಅಂದರೆ ಕಬ್ಬಿನಲ್ಲಿ ನೀವು ಎಕರೆಗೆ 50-60 ಟನ್ನಷ್ಟು ಉತ್ಪಾದನೆ ನೀವು ತೆಗಿತಾ ಇದ್ದೀರಿ. ಎಷ್ಟು ಎಕರೆಯಲ್ಲಿ ನೀವು ಮಾಡ್ತಾ ಇದ್ದೀರಿ? ನಾವು 10 ಎಕರೆ ಮಾಡ್ತೇವೆ. ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ರಿ ಈ ಕಬ್ಬು, ಎಷ್ಟು ಎಕರೆಗಳಲ್ಲಿ ಮಾಡ್ತಾ ಇದ್ರಿ? 20 ವರ್ಷದಿಂದ ಕಬ್ಬಿನ ಬೇಸಾಯ ಮಾಡ್ಕೊತ ಬಂದಿದ್ದೇವ್ರಿ, 20 ವರ್ಷ ಆಯ್ತು. ಅಂದ್ರೆ 20 ವರ್ಷದಿಂದ ನೀವು 10 ಎಕರೆಯಲ್ಲಿ ಕಬ್ಬಿನ ಬೇಸಾಯ ಮಾಡ್ತಾ ಇದ್ರಿ, ಆಗ ಇಳುವರಿ ಎಷ್ಟಿತ್ತು, ಈಗ ಇಳುವರಿ ಎಷ್ಟಿದ್ದು, ಏನಾದರೂ ವ್ಯತ್ಯಾಸ ಆಗಿದೆಯಾ, ಹೆಚ್ಚಾಗಿದೆಯಾ, ಕಡಿಮೆ ಆಗಿದೆ? ಆಗೇನ್ಕಿತ ಈಗ ಮತ್ತೆ ಸ್ವಲ್ಪ ಸ್ವಲ್ಪ ಹೆಚ್ಚಲು ಮಾಡ್ಕೋತ ಹೊಂಟಿದೇವ್ರಿ ಈಗಿನ ಪ್ರಮಾಣದಾಗ. ಮೊದಲು ಒಂದು ಕಮ್ಮಿ ಇತ್ತು, ಈಗ ಹೆಚ್ಚಿನ ಗೊಬ್ಬರ ಇದು ಕೂಡ ಹೆಚ್ಚಿಗೆ ಉತ್ಪನ್ನ ಕೊಡ್ಲಾಕತ್ತದ್ರಿ. ಅಂದ್ರೆ ಈಗ ಉತ್ಪಾದನೆ ಜಾಸ್ತಿ ಇದೆ ಅಂತ ಹೇಳ್ತೀರಿ, ಅಂದ್ರೆ ಒಂದು 4-5 ವರ್ಷ, ಒಂದು 10 ವರ್ಷದಿಂದ ಎಲ್ಲ ಅಷ್ಟೊಂದು ಉತ್ಪಾದನೆ ಇರಲಿಲ್ಲ. ಏನ್ ಇದಕ್ಕೆ ಎಲ್ಲ ಏನ್ ಕಾರಣ ಅಂತ ಹೇಳ್ಬೋದ? ಕಾರಣ ಅಂದ್ರೆ ಏನು, ಆಳಾಗ ಮೈತಿ ಇಲ್ಲಾರ ಬಿಟ್ಟಕ್ಕ ಉತ್ಪನ್ನ ಆಳಾಗ ಕೊಟ್ಟಿಲ್ಲರಿ. ಈ ಸದ್ ಮೈತಿ ಹೆಚ್ಚಿನ ಔಷಧ ಇದು ಸಿಂಪಡಿಸನ ಹೆಚ್ಚಿನ ಇಳುವರಿ ಕೊಡ್ಲಾಕತ್ತದ್ರಿ. ಅಂದ್ರೆ ನೀವೀಗ ಗೊಬ್ಬರ ಕೂಡ ಜಾಸ್ತಿ ಆಗ್ತಾ ಇದ್ರಿ, ಕೀಟನಾಶಕ ಸಿಂಪರಣೆ ಔಷಧ ಎಲ್ಲ ಬಳಸ್ತಾ ಇದ್ರಿ, ಅದರಿಂದಾಗಿ ಇಳುವರಿ ಜಾಸ್ತಿ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ರಿ. ಜಾಸ್ತಿ ಕೊಡ್ಲಾಕತ್ತದ್ರಿ, ಈಗ ಎಲ್ಲ ಸಿಂಪಡಿಸನ ಇದು ಇಳುವರಿ ಹೆಚ್ಚು ಕೊಡ್ಲಾಕತ್ತದ್ರಿ. ಈ ಕಬ್ಬಿನಲ್ಲಿ ಲಾಭ ಜಾಸ್ತಿ ಇದೆಯಾ ಹೇಗೆ? ಈಗ ನೀವು ಹೇಳಿದ್ರಲ್ಲ ಲಿಂಬೆ ಬೇರೆ, ಶೇಂಗಾ ಹೈನುಗಾರಿಕೆ ಬೇರೆ ಇದೆ ನಿಮ್ದು, ಕಬ್ಬಿನಲ್ಲಿ ಜಾಸ್ತಿ ಇದೆಯಾ ಲಾಭ ಹೇಗೆ? ಕಬ್ಬಿನಲ್ಲಿ ಜಾಸ್ತಿ ಇದೆ, ಆದರೆ ನಮ್ಮ ಟೈಮ್ ಸೇರಿ ಹೋಗಲ್ಲ ಹೋಲಾರ ಬಟ್ಟಕ್ಕೆ ಇದು ಒಂದೆರಡು ಕಬ್ಬಿಗಿನ್ನೊಂದು ಇದು ಆಗ್ಯದ್ರಿ. ಇಲ್ಲಿ ನಮ್ಮ ಭಾಗದಾಗ ಇಳುವರಿ ಫ್ಯಾಕ್ಟ್ರಿ ಅವ್ರು ಏನು ದುಡ್ಡು ಕೊಡ್ತಾರೋ ನಮಗೆ ಬರೋಂಥ ದುಡ್ಡು ಟೈಮ್ ಸೇರಿ ಬರಲ್ದ್ರಿ. ದುಡ್ಡ ಅವರು ಕೊಟ್ಟಳಗೆ ತೊಗೊಳೋದ್ರಿ, ಅವರು ಟನ್ನಿಗೆ 1800 ಕೊಡ್ತಾರೆ. ಈಗ ನಮಗೆ 22-24 ಕೊಡ್ಬೇಕ್ರಿ, ಖರೆ ಅಂದ್ರೆ ಕೊಡಲ್ರಿ ಅವರು, ಅವರು ಕೊಟ್ಟಳಗೆ ತೊಗೊಳೋದ್ರಿ. ಅದರಿಂದ ಭಾಳ ಹೈರಾಣ, ಕಬ್ಬಿಂದ ಒಂದ್ಯಾರ ಭಾಳ ಹೈರಾಣ ಅದ್ರಿ. ಇವು ನಿಂಬಿ ಏನಲ್ಲಾವಲ್ರಿ, ಇವು ನಮ್ಮ ಸ್ವತಂತ್ರ ಇರ್ತಾವ್ರಿ, ಇವು ನಿಂಬಿಕಾಯಿ ಮಾರ್ಕೊಂಬರೋದು, ಇವು ಸ್ವತಂತ್ರ ಉತ್ಪನ್ನ ನಮಗೆ ಬರ್ತದ್ರಿ, ಶೇಂಗಾದ್ದು ಉತ್ಪನ್ನ, ಜ್ವಾಳದ ಉತ್ಪನ್ನ. ಈ ಕಬ್ಬು ಏನದಲ್ಲ, ಫ್ಯಾಕ್ಟ್ರಿ ಅವರು ಹೆಂಗ ಇದು ಮಾಡ್ತಾರ ಆ ಪ್ರಕಾರ ನಾವು ನೋಡ್ಕೋಬೇಕಾಗ್ತದೆ. ಕಬ್ಬಿನ ಮಾರಾಟದ ವ್ಯವಸ್ಥೆ ಒಂದು ಅಷ್ಟೊಂದು ಸಮಾಧಾನಕರ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಆದ್ರೆ ಇಲ್ಲಿ ಕಬ್ಬಿನ ಬೇಸಾಯ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ಖರ್ಚು ಕಡಿಮೆ ಮತ್ತೆ ತ್ರಾಸ ಕಡಿಮೆ ಅಂತದ್ದು ಹೇಳ್ತಾರಲ್ಲ. ಕಾಂತ ಕಮ್ಮ ಕಾಂತ ಹೆಚ್ಚು ಹಾಕಿದ್ರೆ ಹೆಚ್ಚು ಬೆಳೀತದ್ರಿ, ಕಮ್ಮಿ ಹಾಕಿದ್ರೆ ಕಮ್ಮಿ ಬೆಳೀತದ. ಆದ್ರೆ ಅದ್ರ ದಾನಿ ಫಿಕ್ಸ್ ಇಲ್ರಿ, ಫಿಕ್ಸ್ ಇಲ್ಲ ಬಿಟ್ಟೆ ಕೊಂಚ ರೈತಗೆ ಹೈರಾಣ ಮಾಡಕತ್ತದ್ರಿ. ಕಬ್ಬ ಉಳ್ಕಿದ ಬೆಳೆ ಏನು ಜ್ವಾಳ ಕೈವು ಗೋಧಿ ಜವಿ ಜ್ವಾಳ ಎಲ್ಲ ಬೆಳಿತೇವ್ರಿ, ಇವು ಅನುಕೂಲ ಮಾಡ್ಕೊಳ್ಕತ್ತಿದ್ದಾವ್ರಿ. ಅಂದ್ರೆ ಕಬ್ಬು ಬೇಸಾಯ ಅಷ್ಟೊಂದು ಲಾಭಕರ ಅಲ್ವ ಅಂತ ನಿಮ್ಮ ಒಂದು ಅಭಿಪ್ರಾಯ? ನಮ್ಮ ನಮ್ಮ ಭಾಗದಾಗ ಫ್ಯಾಕ್ಟ್ರಿ ವತಿಯಿಂದ ಕಬ್ಬಿನ ಲಾಭ ಸಿಗಲ್ದ್ರಿ. ನಮ್ಗೆ ವ್ಯವಸ್ಥೆ ಮಾಡ್ತೇವ್ರಿ, ಎಲ್ಲ ವ್ಯವಸ್ಥೆ ಮಾಡ್ತೇವೆ, ಇದು ಮಾಡ್ತೇವೆ. ಆದ್ರೆ ಫ್ಯಾಕ್ಟ್ರಿ ಅವರು ವೈನ್ ಕೊಡ್ಲಾರ ಬಿಟ್ಟಕ್ಕ ನಮ್ಗೆ ಲಾಸ್ ಅನ್ಸಲ್ಕತ್ತದ್ರಿ. ಕಬ್ಬ ಕಬ್ಬ ಕಬ್ಬಿನ ಉತ್ಪನ್ನ ಚಲೋ ಅದ್ರಿ, ಖರೆ ಫ್ಯಾಕ್ಟ್ರಿ ಅವರು ಕೊಡಲ್ರಿ ಅಷ್ಟು ಉತ್ಪನ್ನ. ನಾವು ವ್ಯವಸ್ಥೆ ಚಲೋ ಮಾಡ್ತೇವ್ರಿ ಕಬ್ಬಿಗೆ ವ್ಯವಸ್ಥೆ. ನೀರು 12 ತಿಂಗಳು ನೀರು ಕುಡ್ಬೇಕ್ರಿ ಅದಕ್ಕೆ ಕಬ್ಬಿಗೆ. ಇದು ಇವು ನಿಂಬೆ ಗಿಡಕ್ಕೆ ಅದು ಇವು 8 ದಿನಕ್ಕ 15 ದಿನಕ್ಕ ಇವು ಬೇರೆ ರೀ ಕಾಯಿ ಉತ್ಪನ್ನ ಹೋಗ್ತದ್ರಿ, ನಮ್ಗೆ ಮಾರಾಟ ಆಗ್ತದ, ಕೈಯಾಗ ದುಡ್ಡು ಬರ್ತಾವ್ರಿ ಇವು, ಕೈಯಾಗಿ ದಿನ ದುಡ್ಡು ಬರ್ತಾವ್ರಿ ಇವು ನಿಂಬೆ ಹಣ್ಣಿನ ರೀ. ಆ ಕಬ್ಬಿಂದು ಬರಲ್ರಿ, 1 ವರ್ಷಕ್ಕೆ ಒಮ್ಮೆ ಕಬ್ಬಿಂದು ಬರಲ್ರಿ. ಅಂದ್ರೆ ಕಬ್ಬಿನ ಬೆಳೆಯಲ್ಲಿ ವರ್ಷಕ್ಕೊಂದ್ಸಲ ಕಾಯ್ಬೇಕಾಗತ್ತೆ, ಅದರ ಒಂದು ದುಡ್ಡು ಬರಬೇಕಾದ್ರೆ, ಅದರ ಒಂದು ಉತ್ಪಾದನೆ ಆದ ನಂತರ ಮಾರಾಟ ಆಗಿ ಆದ ನಂತರನೇ ದುಡ್ಡು ಬರಬೇಕು ಕೈಗೆ. ಬಟ್ ಬೇರೆ ಥರ ಅಲ್ಲ. ಈಗ ನೀವು ಹೇಳಿದ್ರೆ ನೋಡಿ, ನಿಂಬೆಗೆ ಆದರೆ ಆಗಾಗ ಬರ್ತಾನೆ ಇರ್ತದೆ. ಹಾಂ, ಎಮ್ಮಿ ಹೈ ನಿಂದಂಗೆ ನಿಂಬೆಕಾಯಿ ರೀ, ನಾವು ಯಾವಾಗ ಮಾರ್ತೇವೆ ಆವಾಗ ದುಡ್ಡು ನಮ್ಮ ಕೈಯಾಗೆ ಸಿಗ್ತದೆ ರೀ. ಈಗ ಕಬ್ಬಿಂದಂದ್ರೆ 1 ವರ್ಷ ಬಿಟ್ಟೇ ಸಿಗದೆ ರೀ. ಇವು ಶೇಂಗಾದ್ದು ಜೋಳದ್ದು ಗೋಧಿದು ಎಲ್ಲ ನಾವು ಯಾವಾಗ ಒಯ್ತೇವೆ ಆವಾಗ ದುಡ್ಡು ನಮ್ಮ ಕೈಯಾಗೆ ಸಿಗ್ತದೆ ರೀ. ಲಾಭ ಅಂತ ಇವಕ್ಕೆ ಹೆಚ್ಚು ಬರ್ತದೆ ರೀ. ಹೌದು, ವರ್ಷಿಗೊಮ್ಮೆ ಲಾಭ ಮಾಡೋಣ, ವರ್ಷಿಗೊಮ್ಮೆ ಕಲಾ ಸೇರಿ, ಅವಾಗೇ ಇದು ಆಗಿಬಿಡ್ತದೆ ರೀ. ಈಗ 10 ಎಕರೆಯಲ್ಲಿ ನೀವು ಬೆಳೆಸ್ತಾ ಇದ್ರಿ ಕಬ್ಬು, ಈಗ ಸಮಸ್ಯೆ ಇದ್ರೆ ನಿಮ್ಮ ಲಾಭ ಇಲ್ಲ ಅಂತ ಹೇಳ್ತೀರಿ, ನಿಮ್ಮ ಮಾರಾಟದ ವ್ಯವಸ್ಥೆ ಸರಿ ಇಲ್ಲ, ಫ್ಯಾಕ್ಟ್ರಿ ಅವ್ರು ಕೊಟ್ಟ ರೇಟಿಗೆ ನಾವು ಕೊಡಬೇಕಾಗತ್ತೆ, ಅದರಿಂದಾಗಿ ನೀವು ಆ ಬೇಸಾಯವನ್ನು ಬಿಟ್ಟು ಬೇರೆ ನಿಂಬೆನೋ ಅಥವಾ ಜೋಳನ ಇಂಥದ್ದು ಮಾಡ್ಬೋದಿತ್ತಲ್ಲ, ಅದ್ಯಾಕೆ ನಿಮ್ಮ ಮನಸ್ಸು ಮಾಡಿಲ್ಲ? ನಮ್ಮದು ತೋಟ ನೀರು ಹಳ್ಳದ ಹೊಲ ಅದ್ರಿ, ಹಳ್ಳದ ಹೊಲದಿಂದ ನಮ್ಗೆ ಕಬ್ಬ ಬೇಸಾಯ ಮಾಡಬೇಕೇ ಆಗ್ಯದ್ರಿ. ಅದು ನೀರು ಬರ್ತದೆ, ಉಳ್ಕಿದ ಬೆಳೆಗೆ ತೊಂದರೆ ಕೊಡ್ತದ್ರಿ ಅದು ನೀರ. ಅದಕ್ಕೆ ಕಬ್ಬಿನ ಬೆಳೆ ಯಾವಾಗಲೂ ನಾವು ಬೇಸಾಯ ಮಾಡಬೇಕೇ ಆಗ್ತದ್ರಿ. ಕಬ್ಬಿನ ಬೆಳೆ ಉಳ್ಕಿದ ನೀರು ಹಳ್ಳದ ನೀರು ಬತ್ತಂದ್ರೆ ಕಬ್ಬಿಗೆ ಅನುಕೂಲ ಆಗ್ತದ್ರಿ, ಉಳ್ಕಿದ ಬೆಳೆಗೆ ಲಾಸ್ ಆಗ್ತದ್ರಿ. ಅದರಿಂದ ನಾವು ಕಬ್ಬಿನ ಬೆಳೆ ಬೆಳಿತೇವ್ರಿ, ಯಾವಾಗಲೂ ಬೇಸಾಯ ಇಟ್ಟಿದ್ದೇವೆ ರೀ ಅದು ಕಬ್ಬಿಗೆ. ಈಗ ಇದರಲ್ಲಿ ರವದಿ ಸುಡುವಂಥದ್ದು ನಾವು ನೋಡ್ತೀವಿ ನೋಡಿ ಕಬ್ಬಲ್ಲಿ, ಅದು ರವದಿ ಸುಡಬಾರ್ದಂತ ಕೂಡ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು, ನೀವೇನ್ ಮಾಡ್ತಾ ಇದ್ರಿ? ಡಿಕ್ಸ್ ಕಬ್ಬಿನ ರವದಿ ಡಿಕ್ಸ್ ಹೊಡಿಸ್ತೇವ್ರಿ, ಡಿಕ್ಸ್ ಹೊಡೆಸಿ ಸಣ್ಣ ಮಾಡಿ ಅದಕ್ಕೆ ಉಳುಮೆ ಮಾಡ್ತೇವ್ರಿ, ಅದರದಿಂದ ಉತ್ಪನ್ನ ಹೆಚ್ಚು ಕೊಡ್ಲಾಕತ್ತದ್ರಿ, ಉತ್ಪನ್ನ ಹೆಚ್ಚು ಕೊಡ್ತದ್ರಿ. ಅಂದ್ರೆ ಸುಡೋದು ಸರಿಯಲ್ಲ, ಸುಡೋದು ಸುಡಲ್ರಿ. ಈಗ ಡಿಕ್ಸ್ ಹೊಡ್ಲಿಕ್ಕತ್ತಿದ್ದೇವ್ರಿ, ಡಿಕ್ಸಿನ ಇದು ಪ್ರಮಾಣ ಬಂದವ್ರಿ ಅವು, ಆ ಡಿಕ್ಸಿ ಹೊಡಿಸ್ತೇವ್ರಿ. ಈಗ ರೌದಿ, ಈಗ ರೌದಿ ಸುಡೋದು ಬಿಟ್ಟು ನೀವು ಎಷ್ಟು ವರ್ಷ ಆಯ್ತು? ಈಗ 4-5 ವರ್ಷ ಆಯ್ತ್ರಿ ನಾವು ಡಿಕ್ಸಿ ಹೊಡ್ಸಲ್ಕತ್ತಿದ್ದೇವ್ರಿ. 5 ವರ್ಷದಿಂದ ಹಿಡಿದು ಡಿಕ್ಸಿ ಚಾಲುವಾಗಿ. ಅಂದ್ರೆ ರೌದಿ ಸುಡೋದು ನೀವು ಬಿಟ್ಟ ಮೇಲೆ ನಿಮ್ಮ ಉತ್ಪಾದನೆ ಕೂಡ ಜಾಸ್ತಿ ಇರಬೇಕಲ್ವ? ಜಾಸ್ತಿ ಕೊಡ್ಲಕತ್ತದ್ರಿ ಉತ್ಪನ್ನ. ಅದು ಸುಡೋದು ಸುಡನ ಅದ್ರದ್ದು ಇದು ಸುಡ್ತದ್ರಿ, ಬೇರೆ ಅಂಶ ಎಲ್ಲ ಸುಟ್ಟು ಬಿಡ್ತದ್ರಿ ಕಬ್ಬಿಂದು. ಇದು ರೌದಿ ಸುಡ್ಲಾರ್ದೆ ಇದು ಆಯ್ತಂದ್ರೆ ಉಳುಮೆ ಹೆಚ್ಚಿ ಕೊಡ್ತದ್ರಿ, ಇದು ಕಾಂತಾದಂಗೆ ಆಗ್ತದ್ರಿ. ಅದಕ್ಕೆ ಮತ್ತೆ ಏನು ಸುಡೋದು ಏನು ಇಲ್ಲ ರೀ, ಹೆಚ್ಚು ಇದು ಉತ್ಪಾದನೆ ಬರ್ತದ್ರಿ. ಅಲ್ಲ ನಾವು ಇನ್ನೂ ನೋಡ್ತೇವೆ ತುಂಬಾ ಕಡೆ ರೌದಿ ಸುಡೋದು ಕಾಣ್ತದೆ ಕಬ್ಬಿಂದು. ನಮ್ಮ ರೈತ ಬಾಂಧವರು ಈ ಸುಡೋದು ಬಿಡಬೇಕು. ನಿಮ್ ಮಾತಲ್ಲಿ ಹೇಳೋದಾದ್ರೆ ಅಥವಾ ವಿಜ್ಞಾನಿಗಳ ಮಾತು ಹೇಳೋದಾದ್ರೆ ಸುಡೋದನ್ನ ಬಿಡಬೇಕು ಅಲ್ವಾ? ಇದರಿಂದ ಉತ್ಪಾದನೆ ಜಾಸ್ತಿ ಆಗುತ್ತೆ. ಮುಂದಿನ ಬೇರಿನ ಅಂಶ ಸುಟ್ಟು ಬಿಡ್ತದ್ರಿ, ಸುಟ್ಟು ಒಡೆಯಲ್ರಿ ಕಬ್ಬ. ಅದು ಸುಟ್ಟು ಸುಡ್ತಂದ್ರೆ ಬೇರೆ ಸುಡ್ತಂದ್ರೆ ಒಡೆಯಲ್ರಿ, ಅದಕ್ಕೆ ಒಡೆಯಲು ಸುಡ್ಲಿಲ್ಲ ಅಂದ್ರೆ ಹೆಚ್ಚಿಗೆ ಒಡಿತದ್ರಿ. ಅದರಿಂದ ನಮ್ಗೆ ಉತ್ಪನ್ನ ಹೆಚ್ಚಿಗೆ ಬರ್ತದ್ರಿ. ಕಬ್ಬು ಸುಡ್ಬಾರ್ದ್ರಿ ಯಾವಾಗಲೂ, ಇಲ್ಲ ತೆಗೆದು ಹೋಗಿಬೇಕ್ರಿ ರೌದಿ. ನಾವು ಗಳ್ಯಾಗ ಉಳುಮೆಗೆ ತೊಂದರೆ ಕೊಡ್ತಿತ್ತಂದ್ರೆ ರೌದಿ ತೆಗೆದು ಹೋಗಿರ್ಬೇಕು, ಒಗೆದು ಉಳುಮೆ ಮಾಡಿದ್ರೆ ನಡೀತದ್ರಿ, ಅದಕ್ಕೆ ಹೆಚ್ಚು ಉತ್ಪನ್ನ ಕೊಡ್ತದ್ರಿ. ಇನ್ನು ನಿಂಬೆ ಬಗ್ಗೆ ಹೇಳ್ರಿ, ಹೇಗಿದೆ ಇದರ ಉತ್ಪಾದನೆ, ಇಳುವರಿ ಹೇಗೆ, ಎಷ್ಟು ತೆಗ್ದಿದ್ದೀರಿ ನೀವು, ಎಷ್ಟು ಎಕರೆ ಈ ಇದಕ್ಕೆ ನಿಂಬೆಗಂತ ನೀವು ಭೂಮಿಯನ್ನು ಬಿಟ್ಟಿದ್ದೀರಿ? ನಾವು 1 ಎಕರೆ ಬಿಟ್ಟಿದ್ದೀವ್ರಿ ನಿಂಬೆಕಾಯಿ. ಈ ನಿಂಬೆಕಾಯಿ ಚಾಲು ಆಗ್ಯಾವ್ರಿ. ಈ ಸಣ್ಣ ಗಿಡ 1.5 ಎಕರೆ ಆದ್ರಿ, ಅವು ಸಣ್ಣ ಅವು, ಇನ್ನಾಕೆ ಈಗ ಕಾಳಗಾಯಿ ಆಗಲ್ಕತ್ತಾವ್ರಿ ಅವು, ಅವು ಸಣ್ಣ ಅವ. ಇವು ನಿಂಬೆ ಗಿಡಕ್ಕೆ ಉಳುಮೆ ಮಾಡಿ ಹಚ್ಚಿದೇವ್ರಿ, ಇವು 20 ಫುಟ್ಟಿನ ಸಾಲ ಮಾಡಿ ಮಾಡಿ ಹಚ್ಚಿದೇವ್ರಿ, ಅವಕ್ಕೆ 23 ಸಾಲ ಮಾಡಿ ಹಚ್ಚಿದೇವ್ರಿ. ಅವು ಹಚ್ಚಿ ಈಗ ಕಾಯಿ ಚಾಲು ಆಗ್ಯಾವ್ರಿ, 7-8 ವರ್ಷ ಆಯ್ತ್ರಿ ಹಚ್ಚಿ ಅವಕ್ಕೆ, 8ನೇ ವರ್ಷ ಚಾಲು ಆಗ್ಯಾವ್ರಿ. ಈಗ 1 ಎಕರೆ ಚಾಲು ಆಗ್ಯಾವ್ರಿ ನಿಂಬೆಕಾಯಿ, 1.5 ಎಕರೆ ಕಾಳಗಾಯಿ ಈಗ ಸಣ್ಣ ಪ್ರಮಾಣ ಚಾಲು ಆಗ್ಯಾವ್ರಿ. ಮತ್ತು ಅವಕ್ಕೆ ಏಕಟ್ಟೆ ಉಳುಮೆ ಮಾಡ್ತೇವ್ರಿ, ಏಕಟ್ಟೆ ಕಾಂತ ಹಾಕ್ತೇವೆ, ಅವಕ್ಕೆ ಮಡಿ ಕಟ್ತೇವೆ, ಮತ್ತು ಔಷಧ ಸಿಂಪಡಿಸ್ತೇವ್ರಿ ನಿಂಬೆ ಗಿಡಕ್ಕೆ. ಮತ್ತು ನೀರಂತೂ ವಾರಕ್ಕೊಮ್ಮೆ ನೀರು ಕಟ್ತೇವ್ರಿ ನೀರು. ಮತ್ತು ಅವು ಸಣ್ಣ ಗಿಡಗಳಿಗೆ ಡ್ರಿಪ್ಪಿನ ಮ್ಯಾಗ ಅವ್ರಿ, ಡ್ರಿಪ್ಪಿನ ಪ್ರಕಾರ ನೀರು ಉಣಿಸ್ತೇವೆ ಅವಕ್ಕೆ. ಇವು ಎಲ್ಲ ಮಾಡಿ ಈಗ ಅನುಕೂಲ ಮಾಡ್ಕೊಳ್ಕೊತಿದ್ದೇವ್ರಿ. ಅಂದರೆ ನಿಂಬೆಗೆ ಅಷ್ಟೊಂದು ನೀರು ಬೇಡ ಅಲ್ಲ, ಅವಶ್ಯಕತೆ ಇಲ್ಲ. ಕಬ್ಬಿನಟ್ಟು ನೀರು ಹತ್ತಲ್ರಿ ಕಬ್ಬಿ ನಿಂಬೆ ಗಿಡಕ್ಕೆ, ಡ್ರಿಪ್ಪಿನ ಪ್ರಕಾರ ನೀರು ಉಣಿಸ್ತೇವ್ರಿ ಅವಕ್ಕೆ. ಕಮ್ಮಿ ಹೋದ ನೀರು ಹೋಗ್ತದೆ ನಿಂಬೆ ಗಿಡಕ್ಕೆ. ಕಬ್ಬಿಷ್ಟು ಎಷ್ಟು ಗಿಡಗಳಿಗೆ ರೋಗ ಬಂದಿದೆ ಈ ಸಲ, ಏನಾದರೂ ಲೆಕ್ಕ ಇದೆಯಾ? ಈಗೇನು ಭಾಳ ಏನು ರೋಗ ಇಲ್ರಿ, ಒಮ್ಮೆ ಸಿಂಪಡಿಸಿದೇವ್ರಿ ಅವು ಕಾಯಿ ಹೂವ ಗಟ್ಟಿ ಆಗೋಳಗ, ಅದ್ರ ಮ್ಯಾಗ ಈಗೇನು ಸಿಂಪಡಿಸಿಲ್ರಿ ಎಣ್ಣೆ. ಒಳ್ಳೆ ಮಾರಾಟ ವ್ಯವಸ್ಥೆ ಇದೆಯಾ ನಿಂಬೆಗೆ, ರೇಟ್ ಸಿಗ್ತಾ ಇದೆಯಾ? ನಿಂಬೆ ಗಿಡಕ್ಕೆ ರೇಟ್ ಸಿಗ್ಲಕತ್ತದ್ರಿ ಈಗ, 4,000-5,000 ಹಿಂಗೆ ಒಂದು ಡಾಗಿಗೆ ಸಿಗ್ಲಕತ್ತದ್ರಿ ರೇಟ್ ಆಗ್ಯದ್ರಿ. ಈಗ ನೀರು ಕಮ್ಮಿ ಆಗ್ಯಾನ ಪ್ರಮಾಣ, ನಿಂಬೆ ಗಿಡ ಹೋಗ್ಯಾವ್ರಿ ಅಲ್ಲಿ ಇಲ್ಲಿ ಎಲ್ಲ ಕಡೆ, ಕಾಯಿ ದೇಶ ಹೆಚ್ಚದ್ರಿ. ಒಂದು ಡಾಗಿಗೆ 4,000-5,000 ಹಿಂಗೆ ಮಾರ್ಲಕತ್ತದ್ರಿ. ಅಂದರೆ ಈಗ ಬೇಸಿಗೆಯಲ್ಲಿ ಒಳ್ಳೆ ರೇಟ್ ಸಿಗ್ಬೋದು ಅಲ್ಲ, ಒಳ್ಳೆ ಡಿಮಾಂಡ್ ಇರ್ತದೆ. ಆದರೆ ಬೇರೆ ಟೈಮಲ್ಲಿ ಕೂಡ ಅಷ್ಟೇ ಡಿಮಾಂಡ್ ಇರ್ತದೆ ನಿಂಬೆಗೆ? ನಿಂಬೆಗೆ ಬೇರೆ ಟೈಮ್ದಾಗ 400-500 ರೂಪಾಯಿ ಡಾಗ ಇರ್ತದ್ರಿ ಬೇರೆ ಟೈಮ್ದಾಗ ಮಳೆಗಾಲದಾಗ. ಅದು ಈಗ ಬೇಸಿಗೆ ಸುಮಾರ ಈಗ ಈ ವರ್ಷ ಅಂತೂ ಮಳಿನೇ ಇಲ್ಲ, ಈಗ ಹೆಚ್ಚಾಗಿ ಬಿಟ್ಟದ್ರಿ. ಈಗ 3 ತಿಂಗಳು ಹಿಡಿದು ರೇಟ್ ಅದೇ ರೀ, 1,000-2,000 ಹಿಡ್ಕೊಂಡು ಚಾಲೂನೇ ಅದ. ಈಗ 4,000 ಆಗ್ಯದ್ರಿ, ಮೊದಲೇ ಹಿಡಿದು 2,000-3,000 ಹಿಂಗೆ ಇದ್ದುದು ಈಗ ಹೆಚ್ಚಾಗ್ಯದ್ರಿ ಈ ವರ್ಷ. ಇನ್ನು ಕಬ್ಬು ನಿಂಬೆ ಇದ್ರ ಜೊತೆಯಲ್ಲಿ ನಿಮ್ಮ ಶೇಂಗಾ ಬೇಸಾಯ ಕೂಡ ನಡೀತಾ ಇದೆ, ಹೇಗಿದೆ ಶೇಂಗಾದು? ಶೇಂಗಾದು ಅದನ್ನು ಚಲೋ ಅದ್ರಿ ಉತ್ಪನ್ನ, ಅದು ಮಾರಾಟ ಮಾಡಕ್ಕೂ ಚಲೋ ಅದ. ಮಾಡ್ಲಿಕ್ಕೆ ನಮಗೆ ಮನೆಗೆ ಹಾಕೊಳ್ಕ ಕಾಯಿ ಇದರದಿಂದ ಕಾಯಿ ವ್ಯವಸ್ಥೆ ಮಾಡ್ಕೊಂಡು ಶೇಂಗಾ ಬೆಳಿತೇವ್ರಿ ಯಾವಾಗಲೂ ಮನೆಗೆ. ಮತ್ತು ಈಗ ಧಾನ್ಯನೂ ಚಲೋ ಅದ್ರಿ, 5,400 ಧಾನ್ಯ ಅದ್ರಿ ಕ್ವಿಂಟಲ್ಕ. ಅದು ಮಾರಾಟ ಮಾಡಿದ್ರು ನಮಗೆ ಉಳಿಯೋರ ಉತ್ಪನ್ನ ರೊಕ್ಕ ಚಲೋ ಕೊಡ್ತದ್ರಿ ಅದು ಶೇಂಗಾ. ಮತ್ತು ಅದಕ್ಕೆ ನೀರು ಕಮ್ಮಿ ರೀ ಶೇಂಗಾಕ್ಕೆ, 8 ದಿವಸಕ್ಕೆ 10 ದಿವಸಕ್ಕೆ ಬಿಟ್ಟರು ನಡೀತದ್ರಿ ಅದು. ಅದು 4-5 ತಿಂಗಳು ಬೆಳೆ ರೀ. ಇದು ಕಬ್ಬ 1 ವರ್ಷದಿಂದ ಬೆಳೆ ರೀ ಪೂರ ಹತ್ತಿ. ಅದು ಮತ್ತೊಂದು ಶೇಂಗಾ ತಕ್ಕೊಂಡು ಮತ್ತೊಂದು ಬೆಳೆ ಮಾಡಿದ್ರೆ ನಮ್ಗೆ ಉತ್ಪನ್ನ ಬರ್ತದ್ರಿ. 2 ಬೆಳೆ ಬರ್ತಾವ್ರಿ ಇದು ಕಬ್ಬು. ಶೇಂಗಾ ವರ್ಷಕ್ಕೆ 2 ಬೆಳೆ ತಗೊಂಡು 2 ಬೆಳೆ ಬರ್ತಾವ್ರಿ ಶೇಂಗಾದ್ದು. ಮತ್ತೊಂದು ಬೆಳೆ ಹಾಕ್ಕೊಂಡ್ರು ಮತ್ತೊಂದು ಉತ್ಪನ್ನ ಬರ್ತದ್ರಿ. ಇದು ಕಬ್ಬಿಂದ ಬರಲ್ಲ ರೀ, ಒಂದೇ ರೀ ಕಬ್ಬಿಂದ ಒಂದೇ ಬೆಳೆ ರೀ. ಹಿಂಗಾಗಿ ಉಳ್ಕಿದ ಬೆಳೆ ಹೆಚ್ಚಾಗಲ್ಕತ್ತಾವ್ರಿ. ಈ ಶೇಂಗಾದಲ್ಲಿ ನೀವು ಯಾವ ತಳಿಯ ಬಳಕೆ ಮಾಡ್ತೀರಿ ನೀವು? ಈಗ ಜವಾರಿ ರೀ, ಜವಾರಿ ಶೇಂಗಾ ಬಳಕೆ ಮಾಡ್ತೇವ್ರಿ ನಾವು, ಅವೇ ಚಲೋ ಆಗ್ತವ್ರಿ. ಇದಕ್ಕೆ ನೀರಾವರಿದ ಅಷ್ಟು ವ್ಯವಸ್ಥೆ ಬೇಡ ಅಲ್ವಾ ಶೇಂಗಾಕ್ಕೆ? ಶೇಂಗಾಕ್ಕೆ ಡ್ರಿಪ್ಪಿನ ಪ್ರಕಾರ ಸ್ಪ್ರಿಂಕ್ಲರ್ ಹಚ್ಚಿದೇವ್ರಿ ನಾವು. ಸ್ಪಿಂಕರ್ನಿಂದ ಚಲೋ ಆಗ್ತದೆ ರೀ, ಸ್ಪಿಂಕರ್ ಹೊಡಿತದ ರೀ ಮ್ಯಾಗ, ಆ ಸ್ಪಿಂಕರ್ನಿಂದ ನೀರು ಕಮ್ಮಿ ಹೋಗ್ತದೆ ರೀ, ಸ್ಪಿಂಕರ್ಲೆ ನೀರು ಶೇಂಗಾಕ್ಕೆ ಚಲೋ ಆಗ್ತದೆ ರೀ. ಈಗ ಶೇಂಗಾದಲ್ಲಿ ಉತ್ಪಾದನೆ ಇಳುವರಿ ಚೆನ್ನಾಗಿರಬೇಕು ಅಲ್ವಾ? ಅಂದರೆ ಹೋದ ವರ್ಷ ಅಥವಾ ಹಿಂದಿನ ಒಂದು ಮೂರ್ನಾಲ್ಕು ವರ್ಷ ಹಿಂದೆ ಇದ್ದ ಒಂದು ಇಳುವರಿ ಈಗಲೂ ಬರ್ತಾ ಇದೆಯಾ? ಅಥವಾ ಹೆಚ್ಚಿಗೆ ಆಗಿದೆ? ಈಗ ಜಾಸ್ತಿ ಆಗ್ಯದ ರೀ ಇಳುವರಿ, ಜಾಸ್ತಿ ಆಗ್ಯದ. ಸಿಂಪರ್ಕಿ ಮಾಡೋದನ್ನು ಸುಟ್ಟು ನಾವು ಡ್ರಿಪ್ಪಿನ ಮೂಲಕ ಸಿಂಪರ್ಣಿಕೆ ಮಾಡ್ತೇವೆ ನೀರು, ಅದರದಿಂದ ಜಾಸ್ತಿ ಆಗ್ಯದ ರೀ, ರೇಟ್ನೂ ಜಾಸ್ತಿ ಆಗ್ಯದ ರೀ. ಈ ಮಳೆ ಹೋಗ್ಯದನ್ನು ಸುಟ್ಟು ಶೇಂಗಾಕ್ಕೆ ರೇಷ್ಟು ವಾಡಿ ಆಗ್ಯದ. ಸೊ ರೇಟ್ ಚಲೋ ಇದೆ, ರೇಷ್ನು 5600 ಆಗ್ಯದ ರೀ ರೇಟ ಶೇಂಗಾಕ್ಕೆ. ಅಂದರೆ ನೀವು ಶ್ರಮ ಪಟ್ಟದಕ್ಕೆ ಒಂದು ಬೆಲೆ ಸಿಗ್ತಾ ಇದೆ? ಚಲೋ ಬೇಸಾಯ ಚಲೋ ಆಗ್ಯದ ರೀ ಶೇಂಗಾಕ್ಕೆ ಶ್ರಮ ಪಟ್ಟದಕ್ಕೆ. ಈಗ ಕಬ್ಬು, ನಿಂಬೆ, ಶೇಂಗಾ ಈ ಮೂರಾಯ್ತು, ಮತ್ತೆ ಏನಾದರೂ ಮಾಡ್ತೀರಾ? ಕಾಯಿಪಲ್ಯ ಮಾಡ್ತೇವೆ ರೀ, ಕಾಯಿಪಲ್ಯ ಅಥವಾ ಗಳೆ ಹೊಡೆದು ಮುರಿದು ಮತ್ತೆ ಕಾಯಿಪಲ್ಯ ಮಾಡಿ ಡ್ರಿಪ್ಪಿನ ಪ್ರಕಾರ ನೀರು ಉಣಿಸ್ತೇವೆ ರೀ ಅವಕ್ಕೆ. ಅವು ಬದನೆಕಾಯಿ, ತಮಾಟಿ, ಇವು ಹೀರಿಕಾಯಿ, ಮತ್ತು ಬೆಂಡೆಕಾಯಿ, ಇವು ಕಾಯಿ ಹರಿದು ಮಾರಾಟ ಸಂತಿಗೊಮ್ಮೆ ಮಾರಾಟ ಮಾಡ್ತೇವೆ ರೀ. ಸಂತಿಗೊಮ್ಮೆ ಇಳುವರಿ ರಕ್ಕ ನಮ್ಮ ಕೈಯಾಗೆ ಬರ್ತದೆ ರೀ. ಅಂದರೆ ಪ್ರತಿ ವಾರ ಸಂತಿ ನಡೀತದೆ ನೋಡಿ, ಆ ಪ್ರತಿ ವಾರ ಸಂತಿಗೆ ಕೊಡುವಷ್ಟು ಇಳುವರಿ ಇದೆಯಾ? ಪ್ರತಿ ವಾರ ಸಂತಿ ಕೊಡಪ್ಪಲೆ ನಡೀತದೆ ರೀ ಯಾವಾಗಲೂ. ಈ ಸುತ್ತ ಸಂತಿನೂ ಮಾಡ್ತೇವ್ರಿ, ಹಿಂಡಿ ಇಲ್ಲ ಅಗರ್ಕೇಡ ಹಲ್ಸಂಗಿ ಇವು ಮೂರ್ನಾಲ್ಕು ಸಂತಿನೂ ಹೋಗ್ತೇವ್ರಿ ನಾವು ತೋಡ್ತೇವೆ. ಅಂದರೆ ನೀವು ಮೂರ್ನಾಲ್ಕು ಸಂತಿಗೆ ಹೋಗ್ತೀರಂತ ಹೇಳಿದ್ರೆ ಇಲ್ಲಿ ಯಾರು ಖರೀದಿದಾರರಿದ್ದಾರಲ್ಲ ಅವ್ರಿಗೆ ನೀವು ಮಾರ್ತೀರಾ, ಅಥವಾ ನೀವೇ ಸಂತೆಯಲ್ಲಿ ಕೂತ್ಕೊಂಡು ಮಾರಾಟದ ವ್ಯವಸ್ಥೆ ಏನಾದರೂ ಮಾಡ್ತೀರಾ, ಮಾರಾಟ ಮಾಡ್ತೀರೇನು? ಇಲ್ಲ ನಾವು ಖರೀದವ್ರಿಗೆ ಕೊಡ್ತೇವ್ರಿ, ಅವ್ರು ಅವ್ರು ಡಾಗಟ್ಲೆ ಅವ್ರು ಡಾಗ್ ಇಲ್ಲ ಪ್ರಕಾರ ಅವು ಕ್ಯಾರೆಟ್ ಅವ್ರಿ, ಕ್ಯಾರೆಟ್ ಪ್ರಕಾರ ಅವ್ರಿಗೆ 400-300 ರೂಪಾಯಿ ಹಿಂಗೆ ಕ್ಯಾರೆಟ್ ಮಾರ್ತೇವ್ರಿ. ಅವರು ಉಳ್ಕಿದ್ಲು ಕೂತು ಮಾರ್ತಾರೆ ಅವ್ರು, ನಾವು ಕೂತು ಮಾರಲ್ಲ ರೀ, ನಾವು ಟೋಕೆ ಕೊಟ್ಟು ಬರ್ತೇವೆ ರೀ. ಅಲ್ಲ ಕೆಲವು ರೈತರು ಏನು ಮಾಡ್ತಾರೆ, ಅವರೇ ಮಾರಾಟ ಮಾಡ್ತಾರೆ. ಅಂದರೆ ಈ ಮಧ್ಯವರ್ತಿಗಳ ಅವಳಿ ಇಲ್ಲ ಅಲ್ವಾ, ಅದರಿಂದಾಗಿ ಲಾಭ ಜಾಸ್ತಿ, ಹೆಚ್ಚು ಲಾಭ ಸಿಗ್ತದೆ ರೀ. ಟಮಾಟಿ ಎಲ್ಲ ಕೂತು ಮಾರಿದ್ರೆ ಹೆಚ್ಚು ಸಿಗ್ತದೆ ರೀ, ನಾವು ಕೂತು ಮಾರಲಾರ ಬಿಟ್ಟಕ್ಕೆ ಟೋಕ ಭಗವಾನ್ರಿ ಕೂಡ ಅವಳು ಒಂದ್ಯರ ಅವ್ರು ಕೂತು ಮಾರೋರಿಗೆ ಹೆಚ್ಚು ರೇಟ್ ಅಲ್ಲೇ ಕೊಟ್ಟು ಬಿಡ್ತಾರೆ. ಇನ್ನು ಕೆಲಸದ ಆಳುಗಳು ಇವರನ್ನು ನೀವು ನೇಮಿಸಿದ್ರೆ ಹೇಗೆ, ನೀವೇ ನಿಮ್ಮ ಮನೆ ಮಂದಿಯೇ ಮಾಡ್ತೀರಾ? ಮನೆಯವರೇ ಮಾಡ್ತೇವ್ರಿ ಯಾವಾಗಲೂ, ಮನೆಯವ್ರಿಗೆ ಆಳುಗಳು ಸಿಗಲ್ಲ ರೀ ಟೈಮ್ ಸರಿ ಹೇಳಿದ್ರೆ, ನಾವು ಹೇಳಿದ್ರೆ ಟೈಮ್ ಸರಿ ಆಳುಗಳು ಬರಲ್ಲ ರೀ. ಆದ್ರೆ ಮನೆಯವ್ರು ಇದ್ರೆ ರೀ ಉತ್ಪನ್ನ ಮಾಡಕ್ಕೆ ಚಲೋ ರೀ. ಈಗ ಮನೆಯವ್ರು ಇದ್ದಿತ್ತಿಲ್ಲ ಅಂದ್ರೆ ನಮ್ಮ ಉತ್ಪನ್ನ ಮಾಡಕ್ಕೆ ಬರೋರು ರೀ ಆಗಲ್ಲ. ನಿಮ್ಮ ಮನೆಯವ್ರು ಅಂತ ಹೇಳುವಾಗ ಎಷ್ಟು ಮಂದಿ ಇದ್ದಾರೆ ನಿಮ್ಮ ಕುಟುಂಬದಲ್ಲಿ? ಕುಟುಂಬದಲ್ಲಿ 5 ಮಕ್ಕಳಾರೀ, 5 ಮಂದಿ ಸಸ್ತೆಯರ್ ರೀ, ನಾವು ಇಬ್ರು. 5 ಮಂದಿ ಇದಾರೆ ಮಕ್ಕಳು, ಗಂಡು ಮಕ್ಳು ಎಷ್ಟು ಅದ್ರಲ್ಲಿ? 5 ಮಂದಿ ರೀ, 5 ಮಂದಿ ಗಂಡು ಮಕ್ಕಳೇ ರೀ. ಎಲ್ಲರದ್ದು ಮದುವೆ ಆಗಿದೆ? ಮದುವೆ ಆಗಿದೆ, ಎಲ್ಲರ ಮಕ್ಕಳು ಹಡ್ದಾರ ರೀ, ಎಲ್ಲರೂ ಮದುವೆ ಆಗ್ಯಾದ ರೀ. ಅಂದರೆ ಅವರ ಒಂದು ಸಹಕಾರ ಇದೆ, ನೀವು ಹಿರಿಯ ರೈತರು, ನೀವು ಮನೆಯ ಹಿರಿಯರು, ನಿಮ್ಮ ಜೊತೆಲಿ ನಿಮ್ಮ ಮಕ್ಕಳು ಮತ್ತು ಪೂರಾ ಕುಟುಂಬ ಎಲ್ಲರ ಸಹಕಾರದಿಂದ ನೀವು ನಡೆಸ್ತಾ ಇದ್ದೀರಿ. ಕೆಲಸದ ಆಳುಗಳು ಬೇಡ ನಿಮಗೆ ಅಲ್ವಾ? ಬರಲ್ಲ ರೀ ಆಳುಗಳು, ಟೈಮ್ ಸೇರಿ ಸಿಗಲ್ಲ ರೀ, ನಾವು ಮನೆಯವರು ಇದ್ದೇವೆ ಅಂತೇಳಿ ನಡೆದ ರೀ ತೋಟ. ಅಂದರೆ ಆಳುಗಳು ಟೈಮ್ಗೂ ಬಂದರೂ ಕೂಡ ಕಷ್ಟ ಅವರು, ಅವರನ್ನು ನಿಭಾಯಿಸೋದು. ಯಾಕಂದರೆ ರೊಕ್ಕ ಬೇರೆ ಜಾಸ್ತಿ ಕೊಡ್ಬೇಕು. ಎಷ್ಟು ರೊಕ್ಕ ಕೊಡಬೇಕಾಗತ್ತೆ ಇಲ್ಲಿ ಆಳುಗಳಿಗೆ? ಇಲ್ಲಿ ಒಂದು ಆಳಿಗೆ 300 ರೂಪಾಯಿ ಗಂಡಾಳಿಗೆ ಅದ್ರಿ, ಹೆಣ್ಮಕ್ಳಿಗೆ 200 ರೂಪಾಯಿ ಅದ್ರಿ. ಇಂಥ ಕೊಟ್ಟರು ಅವರು ಮತ್ತೆ ಟೈಮ್ ಸರಿ ಹೋಗಿಬಿಡ್ತಾರೆ ರೀ. ನಮ್ಮ ಇನ್ನೂ ಕೆಲಸ ಉಳಿದಿರ್ತದೆ, ಅವರು ಜಾಸ್ತಿ ಟೈಮ್ ಆಗೇನ ಹೋಗಿಬಿಡ್ತಾರೆ ರೀ. ಅದರದಿಂದ ಆಳುಗಳ್ದು ಭಾಳ ತೊಂದರೆ ಹಿಡಿತದೆ ರೀ. ಅದಕ್ಕೆ ಮನೆಯವ್ರು ಇದ್ದರೆ ತೋಟಗಾರಿಕೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅಂದರೆ ಈಗ ನಿಮ್ಮ 5 ಗಂಡು ಮಕ್ಕಳು ಎಲ್ಲರೂ ಇದರಲ್ಲೇ ಇದ್ದಾರೆ, ಕೃಷಿ ಚಟುವಟಿಕೆಯಲ್ಲಿ ಇದ್ದಾರೆ. ಓದಿದ್ದಾರೆ ಅವರು? ಏನಾದರೂ ಹೆಚ್ಚಿಗೆ ಓದುವ ಮನಸ್ಸು ಮಾಡಿದ್ರ ಅಂಥದ್ದೇನಾದರೂ? ಓದ್ಯಾ ರೀ, ಇಬ್ರು ಓದ್ಯಾ ರೀ, ಒಬ್ಬ ಕಂಡಕ್ಟರ್ ಏನ್ರಿ, ಒಬ್ಬ ಮಾಸ್ತರ್ ಏನು, 3 ಮಂದಿ ಇಲ್ಲಿ 6 ಜನ ಇಲ್ಲಿ ಒಕ್ಕಲ್ತನಕ ರೀ. ಕಂಡಕ್ಟ್ರು ಮಾಸ್ತರು ಅವರು ಸೇರ್ತಾರೆ ನಿಮ್ಮ ಮಕ್ಕಳಲ್ಲಿ, ಅವರು ಕೂಡ ಈ ಬೇಸಾಯದಲ್ಲಿ ಸೇರ್ತಾರೆ ರಜಾ ಸಿಗುವಾಗ. ಸಡು ಸಿಕ್ಕ ಬಳಿಕ ಮಾಸ್ತರ್ನು ಸೂಟಿಯಾಗಿ ಬಂದು ಅವನು ವ್ಯವಸ್ಥೆ ಮಾಡ್ತಾನೆ ರೀ, ಕೃಷಿ ಅದಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಅನುಕೂಲ ಅದ್ರಿ, ಅವನು ಭಾಳ ಚಂದ ಮಾಡ್ತಾನೆ. ಕಂಡಕ್ಟರ್ಗಂತೂ ಟೈಮ್ ಸಿಗಲ್ಲ ರೀ ಅವ್ರಿಗೆ, ಅವನಿಗೆ ರಜಾನೇ ಇಲ್ಲರಿ, ಅವ ಬರಲ್ಲ ರೀ. ಆದರೆ ಒಲವು ಒಂದು ಕೃಷಿ ಮೇಲೆ ಇರಬೇಕು ಅಲ್ವಾ? ಹಾಂ ರೀ, ಕಂಡಕ್ಟರ್ ಕೆಲಸ ಆದರೂ ಕೂಡ ಕೃಷಿ ಬಗ್ಗೆ ಅವನಿಗೆ ಪ್ರೀತಿ ಇದೆ. ಉತ್ಪನ್ನ ಚಲೋ ಮಾಡುವಂತ ಹೇಳ್ತಾನೆ ರೀ ಅವ್ ಅಲ್ಲಿದೆ, ಅದ್ರ ಬಗ್ಗೆ ಭಾಳ ಚಂದ ಅದ ರೀ ಅವನಿಗೆ ಮಾಡತ್ ಹೇಳಿ, ಆದರೆ ಅವನಿಗೆ ಟೈಮ್ ಸಿಗಲ್ಲ ಬರಲ್ಲ ರೀ. ಈಗ ನೀವು ಎಷ್ಟು ಓದಿದಿರಿ? ನೀವು ಈಗ ಚೆಕ್ಗೆ ಒಂದು ಸಿಗ್ನೇಚರ್ ಮಾಡಿಕೊಂಡು ಸೈನ್ ಹಾಕಿ ನಿಮ್ಮ ಮಗನಿಗೆ ಕೊಡ್ತಾ ಇದ್ರದ್ದು ನೋಡಿದೆ ನಾನು. ನೀವು ಎಷ್ಟು ಓದಿದಿರಿ ಅಂತ ಕೇಳ್ಬೋದಾ ನಾನು? ನಾವು SSLC ಮುಗಿಸೋದ್ರಿ, ನಮ್ದು SSLC ಮುಗಿಸಿ ನಾವು ಅಗ್ರಿಕಲ್ಚರ್ ಮಾಡ್ಲಿಕ್ಕತ್ತಿದ್ದೇವೆ ರೀ. ಅಲ್ಲಿಂದ ನಮ್ಮ ಮಕ್ಕಳಿಗೆ ಚಾಲು ಮಾಡಿ ಹಚ್ಚಿದ್ದೇವ್ರಿ, ನಾವು ಹಿಡಿತನ ಮಾಡ್ಕೊತ ಬಂದಿದ್ದೇವ್ರಿ. ಈ ಥರ ಈಗಾದ್ರೂ ಹಿಡಿತನ ಮಾಡ್ತಾರೆ, ನಾನೇ ಮಾಡ್ತಾರೆ, ಅವ್ರಿಗೆ ಯಾರಿಗೆ ಪಟ್ಟಿಲ್ಲರಿ ನಾ. ಅಂದರೆ ನಿಮ್ಮ ಮಕ್ಕಳಲ್ಲಿ ಇಬ್ಬರಂತೂ ಫುಲ್ ಟೈಮ್ ಕೃಷಿಯಲ್ಲಿ ಇದ್ದಾರೆ, 5ರಲ್ಲಿ 2. ಈಗಿನ ಏನು ಮಕ್ಕಳಿಗೆ ಅಥವಾ ಯುವಕರಿಗೆ

ತಿರುವಿ ಗಡಿಗೆಯ ತಯಾರು ಮಾಡುವಾಕೆ ಮುನ್ನೂರಾರು ಹತ್ತು ಸುತ್ತಲೂ ತಿರುವಿ ಗಡಿಗೆಯ ತಯಾರು ಮಾಡುವಾಕೆ ಎಂತ ಭಕ್ತಿವಂತಳಿಗೆ ಕುಂಬಾರಾಕೆ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡ ಕುಂಬಾರಾಕೆ ಎಂತ ಭಕ್ತಿವಂತಳಿಗೆ ಕುಂಬಾರಾಕೆ ಅರವು ಎಂಬುವ ಆವಿಗೆ ಮುತ್ತಿ ಸತ್ಯವೆಂಬುವ ಬೆಂಕಿ ಹತ್ತಿ ಅರವು ಎಂಬುವ ಆವಿಗೆ ಮುತ್ತಿ ಸತ್ಯವೆಂಬುವ ಬೆಂಕಿ ಹತ್ತಿ ಸತ್ಯ ಶರಣರು ಕೊಳ್ಳುವಂಥ ಸಂತೆಗೆ ಹೋಗಿ ಮಾರುವಾಕೆ ಎಂತ ಭಕ್ತಿವಂತಳಿಗೆ ಕುಂಬಾರಾಕೆ ಬ್ರಹ್ಮಾಂಡವೆಲ್ಲ ಕೊಂಡ ಕುಂಬಾರಾಕಿ ಎಂತ ಭಕ್ತಿವಂತಳಿಗೆ ಕುಂಬಾರಾಕಿ ಆರು ಕಾಸಿಗೊಂದು ಗಡಗಿಯ ಮಾರಿ ಮೂರು ಕಾಸಿಗೊಂದು ಕುಡುಕಿಯ ಮಾರಿ ಆರು ಕಾಸಿಗೊಂದು ಗಡಗಿಯ ಮಾರಿ ಮೂರು ಕಾಸಿಗೊಂದು ಕುಡುಕಿಯ ಮಾರಿ ವಸನಿಯೊಳು ಶಿಶುನಳ ಈಶಾನ ಮುಂದ ಜ್ಞಾನದ ಮಗಿಯೊಂದಿಡುವಾಕೆ ವಸನಿಯೊಳು ಶಿಶುನಳ ಈಶಾನ ಮುಂದ ಜ್ಞಾನದ ಮಗಿಯೊಂದಿಡುವಾಕೆ ಎಂತ ಭಕ್ತಿವಂತಳಿಗೆ ಕುಂಬಾರಾಕೆ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡ ಕುಂಬಾರಾಕೆ ಎಂತ ಭಕ್ತಿವಂತಳಿಗೆ ಕುಂಬಾರಾಕೆ ಎಂತ ಭಕ್ತಿವಂತಳಿಗೆ ಎಂತ ಭಕ್ತಿವಂತಳಿಗೆ ಎಂತ ಭಕ್ತಿವಂತಳಿಗೆ ಕುಂಬಾರಾಕೆ ಕ್ಷಯ ರೋಗಿಗಳು ಬಹುಬೇಗ ಕೋವಿಡ್ 19ಕ್ಕೆ ತುತ್ತಾಗುತ್ತಾರೆ. ಕೋವಿಡ್ 19 ಹಾಗೂ ಕ್ಷಯ ರೋಗದ ಲಕ್ಷಣಗಳು ಬಹುತೇಕ ಒಂದೇ ತರಹ ಇರುತ್ತದೆ. ಕೆಮ್ಮು, ಜ್ವರ, ಗಂಟಲು ನೋವು, ಉಸಿರಾಟದ ತೊಂದರೆ ಕಂಡು ಬಂದಲ್ಲಿ ಕೋವಿಡ್ 19 ಹಾಗೂ ಕ್ಷಯ ರೋಗಕ್ಕೆ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸಿ ಕೋವಿಡ್ 19 ಹಾಗೂ ಕ್ಷಯ ರೋಗ ನಿರ್ಮೂಲನೆಗೆ ಕೈಜೋಡಿಸಿ ಕರ್ನಾಟಕವನ್ನು ಕರೋನಾ ಮತ್ತು ಕ್ಷಯಮುಕ್ತ ಮಾಡೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬೀಸುವಿರೇ ನಮ್ಮ ತಾಯವ್ವ ಗಳಿರ ಬೀಸುವಿರೇ ನಮ್ಮ ಬೀಸುವಿರೇ ನಮ್ಮ ಹಸಲಗಿ ಹಾಡಿ ಸೋಸಿದ ಮನದಿಲ್ಲ ಕೇಶವ ಎನ್ನುತ್ತ ಬೀಸುವಿರೇ ನಮ್ಮ ತಾಯವ್ವಗಳಿರ ಬೀಸುವಿರೇ ನಮ್ಮ ವರದಾನ ಎಂಬುವ ಜೋಳ ಶಿಸ್ತಾದ ಬರದಲ್ಲಿ ಮಸ್ತಿಮದ ಲೋಭ ಮತ್ಸರ ಮಸ್ತಕಕ್ಕೆ ನಡೆಸುವ ಹರಳ ಹಸ್ತದಿಲ್ಲಾರಿಸಿ ಹಸನು ಮಾಡಿದ ಜೋಳ ಬೀಸುವಿರೇ ನಮ್ಮ ತಾಯವ್ವಗಳಿರ ಬೀಸುವಿರೇ ನಮ್ಮ ಕಸರು ಕಡ್ಡಿಯ ತೆಗೆದು ಬಿಸಲಿನೋಳು ಒಣಗಿಸಿ ಹಸಲಾದ ಧಾನ್ಯವನ್ನು ಶಶಿಧರ ಎನ್ನುತ್ತ ಹಸಲಾದ ಧಾನ್ಯವನ್ನು ಶಶಿಧರ ಎನ್ನುತ್ತ ಬೀಸುವಿರೇ ನಮ್ಮ ತಾಯವ್ವಗಳಿರ ಬೀಸುವಿರೆ ನಮ್ಮ ದುಷ್ಟ ದುರ್ಗುಣವೆಂಬ ಕೆಟ್ಟ ಮರಳಲು ತೆಗೆದು ದುಷ್ಟ ದುರ್ಗುಣವೆಂಬ ಕೆಟ್ಟ ಮರಳಲು ತೆಗೆದು ಕಷ್ಟ ನಷ್ಟಗಳೆಂಬ ಹುಳುಕು ಧಾನ್ಯವ ಒಗೆದು ಕಷ್ಟ ನಷ್ಟಗಳೆಂಬ ಹುಳುಕು ಧಾನ್ಯವ ಒಗೆದು ಶ್ರೇಷ್ಠ ಸುಗುಣವೆಂಬ ಬುಟ್ಟಿಯಲ್ಲಿರುವ ಜೋಳ ಹೊಟ್ಟೆ ತುಂಬಿಸುವಂಥ ಹಿಟ್ಟಿನ ಸಲುವಾಗಿ ಬೀಸುವಿರೇ ನಮ್ಮ ತಾಯವ್ವಗಳಿರ ಬೀಸುವಿರೇ ನಮ್ಮ ಉದಯ ಕಾಲದಿ ಎತ್ತು ಮೊದಲು ಮುಖವನ್ನು ತೊಳೆದು ಉದಯ ಕಾಲದಿ ಎತ್ತು ಮೊದಲು ಮುಖವನ್ನು ತೊಳೆದು ಸದಮಲ ಮಲದಿಂದ ಪತಿಯ ಪಾದಕ್ಕೆ ನಮಿಸಿ ಸದಮಲ ಮಲದಿಂದ ಪತಿಯ ಪಾದಕ್ಕೆ ನಮಿಸಿ ಮನಸಾರೆ ಸ್ಮರಣೆಯನ್ನು ಮುದರಿಲ್ಲ ಪಾಡುತ್ತ ಮನಸಾರೆ ಸ್ಮರಣೆಯನ್ನು ಮುದರಿಲ್ಲ ಪಾಡುತ್ತ ಹೆಸರಾದ ಹುಲ ಕುಂದ ಗುರುವಿಲ ಪಾಡುತ್ತ ಹೆಸರಾದ ಹುಲ ಕುಂದ ಗುರುವಿಲ ಪಾಡುತ್ತ ಬೀಸುವಿರೆ ನಮ್ಮ ತಾಯವ್ವಗಳಿರ ಬೀಸುವಿರೆ ನಮ್ಮ ಸೂಸುವ ತಲುವೆಂಬ ಬೀಸುವ ಕಲ್ಲನೆ ಹಾಕಿ ಸೂಸುವ ತಲುವೆಂಬ ಬೀಸುವ ಕಲ್ಲನೆ ಹಾಕಿ ಕೆಸರವೆಂಬ ಕೆಸರನ್ನು ಹಸನು ಮಾಡಿದ ಜೋಳ ಬೀಸುವಿರೆ ನಮ್ಮ ತಾಯವ್ವಗಳಿರ ಬೀಸುವಿರೆ ನಮ್ಮ ತಾಯವ್ವಗಳಿರ ಬೀಸುವಿರೆ ನಮ್ಮ धूम्रपान की लत लिया हुआ वो हर एक कश जानलेवा है। धूम्रपान करने से आपको दिल का दौरा और कई खतरनाक बीमारियां हो सकती हैं और इससे कोविड-19 होने का खतरा भी कई गुना बढ़ जाता है। तंबाकू से मिलने वाला कुछ पलों का मजा आपके और आपके परिवार के लिए बन सकती है सजा। तंबाकू आज ही छोड़ें। अधिक जानकारी और मदद के लिए टोल फ्री नंबर 1800-11-2356 पर कॉल करें। वर्ल्ड हेल्थ ऑर्गेनाइजेशन द्वारा जनहित में जारी। ಲ್ಲಾದವಳು ಬಿದರು ನಾಲಾರಿಗಲ್ಲಾದವಳು ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಬೇರಾದೆ ಹುಟ್ಟುತ್ತ ಹುಲ್ಲಾದೆ ಪ್ಪ ಸ್ತ್ರೀಯರಿಗೆ ಕೇರುವ ಮರಾದೆ ನಾನಾರಿಗಲ್ಲಾದವಳು ಬಿದರು ನಾರಾರಿಗಲ್ಲಾದವಳು ಅಂಬಿಗನಿಗೆ ಕೋಲಾರೆ ದಂಡಿ ಗಣಿಯ ನಾರೆ ನೀಟುಳ್ಳ ಹುಡುಗರಿಗೆ ಬೇಟೆಯ ಬಡಿಗಾರೆ ನಾನಾರಿಗಲ್ಲಾದವಳು ಬಿದರು ನಾನಾರಿಗಲ್ಲಾದವಳು ಪಲ್ಲಕ್ಕಿ ದಂಡಿಯಾದೆ ಪತ್ತ ದೊಡ್ಡ ಮಠದೊಳಗ ಕಜ್ಜಾಯಿ ಬುಟ್ಟಿಯಾರೆ ನಾನಾರಿಗಲ್ಲದವಳು ಬಿರರು ನಾನಾರಿಗಲ್ಲದವಳು ಹಲ್ದರ ಹಲಗಂಬಾರ ದಂಡಿ ಬಾಸಿಂಗಾರೆ ಹಲ್ದರ ಹಲಗಂಬಾರೆ ದಂಡಿ ಬಾಸಿಂಗಾರೆ ಎಲ್ಲ ಮಲಗುಡ್ಡದಲ್ಲಿ ಪಡ್ಲಿಗೆ ನಾನಾರೆ ನಾನಾರಿಗಲ್ಲದವಳು ಬಿರರು ನಾನಾರಿಗಲ್ಲದವಳು ಬಡಿಗಾರ ಮುತ್ತಿನ ಬೆತ್ತವಾರೆ ಮುದುಕಾಗ ಬಡಿಗಾರ ಮುತ್ತಿನ ಬೆತ್ತವಾರೆ ದೊಡ್ಡ ದೊಡ್ಡ ಮಹಾತ್ಮರಿಗೆ ಕರದೋಳು ಬೆತ್ತವಾರೆ ನಾನಾರಿಗಲ್ಲದವಳು ಬಿರರು ನಾನಾರಿಗಲ್ಲದವಳು ತಳಗಿದ್ದೆ ಅದರುದ್ದ ಬೆಳೆದಿದ್ದೆ ತಿಪ್ಪೆಯ ತಳಗಿದ್ದೆ ಅದರುದ್ದ ಬೆಳೆದಿದ್ದೆ ಸಿದ್ಧರಾಮೇಶ್ವರನಿಗೆ ನಂದಿಯ ಕೋಲಾರೆ ನಾನಾರಿಗಲ್ಲದವಳು ಬಿರರು ನಾನಾರಿಗಲ್ಲದವಳು ದೇಶದೋಳು ಶಿಶುನಾಳ ಈಶಾನ ಮಠದೋಳು ದೇಶದೋಳು ಶಿಶುನಾಳ ಈಶಾನ ಮಠದೋಳು ಸಾಧೂರ ಕೈಯಲ್ಲಿ ಏಕದಾರಿ ಕೊಳಿವಾರೆ ನಾನಾರಿಗಲ್ಲದವಳು ಬಿರರು ನಾನಾರಿಗಲ್ಲದವಳು ಬಿರರು ನಾನಾರಿಗಲ್ಲದವಳು ನೀವು ಕಾಂಟ್ರಾಕ್ಟರ್ ಶಿವಣ್ಣ ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ ಇದೇ ಹೌದು ಆದ್ರೆ ನಾಳೆ ಛಾವಣಿ ಸೋರಿದ್ರೆ ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ ನಾನು ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು ಊರೇ ಕೊಳ್ಳೆ ಹೊಡೆದ ಮೇಲೆ ತಿಳಿಯುತ್ತ ಶಿವಣರೇ ಹೌದು ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು ಆದರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ ಅಲ್ಟ್ರಾಟೆಕ್ ಎಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್ ನೋಡು ಜೋ ಕಾಲಿ ಸತ್ರು ರವಿನ ದಯದಿಲ್ಲ ತೂತಾದ ನೋಡು ಜೋ ಕಾಲಿ ಸತ್ರು ರವಿನ ದಯದೆ ಆರು ಚಕ್ರಕ್ಕೆ ಕಟ್ಟಿ ಜೋಕಾಲಿ ಏರಿ ನೀನು